ಬೆಳೆಯನ್ನ ಮಾಡ್ತಾರೆ, ಈ ಮೂರು ಬೆಳೆಗಳ ಅನುಭವ ಹೇಗಿದೆ ಅನ್ನುವಂಥದ್ದನ್ನ ಅವರನ್ನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಕ್ಷಿತ್. ನಮಸ್ಕಾರ ಸರ್. ರಕ್ಷಿತ್, ತಮ್ಗೆ ಎಷ್ಟು ವಯಸ್ಸು ಈಗ? 36 ಆಗಿದೆ ಸರ್. 36 ವರ್ಷ. ಏನ್ ಓದಿದ್ರಿ ತಾವು? ನಾನು BA BEd ಮಾಡಿದ್ದೀನಿ. BA BEd ಮಾಡಿದ್ರಿ? ಕನ್ನಡ ಮೇಜರ್ ಅಲ್ಲಿ BA BEd ಮಾಡಿದ್ದೀನಿ. BA BEd ಮಾಡಿ ಎಲ್ಲೂ ವೃತ್ತಿಗೆ ಅಂತ ಹೇಳಿ ಹೋಗ್ಲಿಲ್ವಾ? ನಮ್ಮ ಊರ ಶಾಲೆಯಲ್ಲೇ ಒಂದು 3 ತಿಂಗಳು ವರ್ಕ್ ಮಾಡಿದೆ ಟೀಚಿಂಗ್ ಪ್ರೊಫೆಷನ್, BEd ಮುಗಿಸ್ಕೊಂಡು. 3 ತಿಂಗಳು ಆದ ನಂತರ ಮತ್ತೆ ನಾನು ಬೆಂಗಳೂರ್ ಕಡೆ ಮುಖ ಮಾಡಿ ಅಲ್ಲೊಂದು 3 ತಿಂಗಳು ಮಾಡಿದೆ. ಬಟ್ ನಮಗೆ ಯಾವುದು ಖುಷಿ ಕೊಡ್ಲಿಲ್ಲ. ಚಿಕ್ಕದ್ರಿಂದ ವ್ಯವಸಾಯದ ಮೇಲೆ ತುಂಬಾ ಆಸಕ್ತಿ ಇದ್ದಿರೋದ್ರಿಂದ ಅದನ್ನೇ ಮುಂದುವರ್ಸೋಣ ಅನ್ಕೊಂಡು ಮತ್ತೆ ಮನೇಲಿ ತಂದೆಯವರು ವಾಪಸ್ ಬರೋದಕ್ಕೆ ತುಂಬಾ ಒತ್ತಡ ಹಾಕಿದ್ರಿಂದ ವಾಪಸ್ ಬರ್ಬೇಕಾಯ್ತು. ಹಾಗಾಗಿ ಬಂದು ಇಲ್ಲಿ ಕಂಪ್ಲೀಟ್ ಆಗಿ ವ್ಯವಸಾಯಕ್ಕೆ ತೊಡಗಿಸ್ಕೊಂಡಿದ್ದೀನಿ ಇವಾಗ. ಬೆಂಗಳೂರಿನಲ್ಲಿ ಏನ್ ವೃತ್ತಿ ಮಾಡ್ತಾ ಇದ್ರಿ? ನಾನು ಓದಿದ್ದೆ ಒಂದು, ಅಲ್ಲಿ ಹೋಗಿ ಮಾಡಿದ್ದೆ ಒಂದು, ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡಿದೆ, ಒಂದು ಜಿಮ್ ವರ್ಕ್ ಅಲ್ಲಿ ಅಲ್ಲೊಂದ್ ಸ್ವಲ್ಪ ವರ್ಕ್ ಮಾಡಿದೆ. ಬಟ್ ಯಾವುದು ನನಗೆ ಹಿಡಿಸ್ಲಿಲ್ಲ. ಮತ್ತೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ತುಂಬಾ ಹಿಂಸೆ ಆಗ್ತಿತ್ತು ನನಗೆ. ಯಾಕೆ ಚಿಕ್ಕದ್ರಿಂದ ನಮ್ದು ಸ್ವಂತ ಆದ ತೋಟ ಗದ್ದೆ ಎಲ್ಲ ಇರೋದ್ರಿಂದ ರೆಗ್ಯುಲರ್ ನಮ್ಮ ಲೇಬರ್ಸ್ ಅವ್ರನ್ನೆಲ್ಲ ನೋಡ್ಕೊಂಡಿದ್ದು, ನಾವು ಇನ್ನೊಂದ್ ಕಡೆ ಹೋಗಿ ವರ್ಕ್ ಮಾಡೋದು ತುಂಬಾ ಹಿಂಸೆ ಆಗ್ತಿತ್ತು. ಹಾಗಾಗಿ ವಾಪಸ್ ಊರ್ ಕಡೆ ಬಂದಿದ್ದೆ. ಬೆಂಗಳೂರಿನ ಬದುಕು ಹೇಗಿತ್ತು? ಎಷ್ಟು ವರ್ಷ ಇದ್ರಿ ಅಲ್ಲಿ? ಬರೀ 3 ತಿಂಗಳು ಸರ್ ಇದ್ದಿದ್ದು. 3 ತಿಂಗಳು ಮೇಲೆ ಇರೋದಿಕ್ ಆಗ್ಲಿಲ್ಲ. ಅಲ್ಲಿದ ಊಟದ ವ್ಯವಸ್ಥೆ ಆಗ್ಲಿ ಮತ್ತೆ ಟ್ರಾವೆಲ್ ತುಂಬಾ ಹಿಂಸೆ ಆಗ್ತಾ ಇತ್ತು. ನಾನು ಇರೋದಕ್ಕೂ ಆಫೀಸ್ಗೂ 3 ಅವರ್ಸ್ ಜರ್ನಿ ಮಾಡ್ಬೇಕಿತ್ತು. 2019 ಅಲ್ಲೇ 3 ಅವರ್ಸ್ ಜರ್ನಿ ಮಾಡಿ ಮತ್ತೆ ಡ್ಯೂಟಿ ಮುಗಿಸ್ಕೊಂಡು 3 ಅವರ್ಸ್ ಜರ್ನಿ ಮಾಡಿ ಮತ್ತೆ ಸಿಂಗಲ್ ಇದರಿಂದ ಅಡುಗೆ ಎಲ್ಲ ನಾವೇ ಮಾಡ್ಕೊಬೇಕಿತ್ತು. ಅವೆಲ್ಲ ತುಂಬಾ ಹಿಂಸೆ ಆಗ್ತಾ ಇತ್ತು. ಮನೇಲಿ ಅಪ್ಪ ಅಮ್ಮನ ಜೊತೆ ತುಂಬಾ ಖುಷಿಯಾಗಿ ಬೆಳೆದಿದ್ದು, ಎಲ್ಲ ನಾವೇ ಮಾಡ್ಕೊಬೇಕಾದ್ರೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಸೊ ಅದನ್ನೆಲ್ಲ ಹೊರಗಡೆ ಬರೋಕ್ಕೋಸ್ಕರ ವಾಪಸ್ ಊರಿಗೆ ಬಂದಿದ್ದೆ ಸರ್. ಎಷ್ಟು ಜಮೀನು ಇತ್ತು ನಿಮ್ಗೆ? ನಾನು ತೋಟಕ್ಕೆ ಬಂದಾಗ ನಮ್ಮ ತಂದೆಯವರು ಮಾಡ್ಕೊಟ್ಟಿದ್ದು 3 ಎಕರೆ ತೋಟ ಇತ್ತು, ಮತ್ತೆ 3 ಎಕರೆ ಗದ್ದೆ ಇತ್ತು. ಉಳಿದ ಸ್ವಲ್ಪ ಹಂಗೆ ಖಾಲಿ ಜಾಗ ದನಗಳ ಮೇಯೋದಕ್ಕೆಲ್ಲ ಬಿಟ್ಕೊಂಡಿದ್ರು ಒಂದು 4 ಎಕರೆ. ಇವಾಗ ನಂದು ಅಟ್ ಪ್ರೆಸೆಂಟ್ 7 ಎಕರೆ ತೋಟ ಆಗಿದೆ. 4 ಎಕರೆ ಅರೇಬಿಕಾ ಇದೆ, 2 ಎಕರೆ ರೋಬಸ್ಟಾ ಇದೆ, ಮತ್ತೆ ಗದ್ದೆ 3 ಎಕರೆ ಅದು ಹಾಗೆ ಇದೆ. ಅದನ್ನ 1 ಎಕರೆ ಮನೆಗಾಗಷ್ಟು ಆರ್ಗ್ಯಾನಿಕ್ ಅಂದ್ರೆ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಯಾವ್ದು ಯೂಸ್ ಮಾಡದೆ ನಮ್ದು ನಮ್ಮ ಫ್ಯಾಮಿಲಿಗಾಗಷ್ಟು ನಾನು ಭತ್ತ ಬೆಳ್ಕೊಳ್ತೀನಿ. ಏನ್ ಬೇಕೋ ಅದನ್ನ ಮನೆಯಿಂದ ಪ್ರಿಪೇರ್ ಮಾಡ್ಕೊಳ್ತೀವಿ ಸರ್. ನಾವು ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು, ಹಂಗಾಗಿ ವಾಪಸ್ ಬರಬೇಕು ಅಂತ ಹೇಳಿ ನನ್ಗೆ ಆಗಾಗ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರಿ. ಕೃಷಿ ಬಗ್ಗೆ ಯಾಕೆ ಅಷ್ಟು ಒಲವು ನಿಮಗೆ? ಯಾಕೆ ಅಂದ್ರೆ ನಾವು ಚಿಕ್ಕದ್ರಿಂದ ಅದರಲ್ಲೇ ಬೆಳೆದಿದ್ದು. ಇಡೀ ನಮ್ಮ ಕುಟುಂಬ, ನಮ್ಮ ತಾತ ಮುತ್ತಜ್ಜ ಅವರೆಲ್ಲ ಕೃಷಿ ಕುಟುಂಬದಿಂದನೇ ಬಂದಿರೋಂಥದ್ದು. ಮತ್ತೆ ತುಂಬಾ ದೊಡ್ಡ ದೊಡ್ಡದಾಗಿ ವ್ಯವಸಾಯ ಮಾಡ್ತಿದ್ರಿಂದ ಮನೆ ತುಂಬಾ ಜನಗಳಿರ್ತಿದ್ರು. ಯಾವಾಗ್ಲೂ ಲೇಬರ್ಗಳು ಸಮಸ್ಯೆ ಏನಿರ್ತಿರ್ಲಿಲ್ಲ. ಅವಾಗ ತುಂಬಾ ಖುಷಿ ಇರ್ತಿತ್ತು ಅವ್ರ ಜೊತೆ ಕೆಲಸ ಮಾಡುವಾಗೆಲ್ಲ. ಇಡೀ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗ್ತಿದ್ವಿ. ಒಂಥರ ಅಣ್ಣ ತಮ್ಮದಿರು ಎಲ್ಲ ಇರೋದ್ರಿಂದ ತುಂಬಾ ಖುಷಿ ಇರ್ತಿತ್ತು. ಅದೇ ನಮಗೆ ಒಂಥರ ಚಿಕ್ಕದ್ರಲ್ಲಿ ಅದನ್ನೇ ರೂಢಿಸ್ಕೊಂಡು ಬಂದು ಅದೊಂಥರ ಪ್ರೊಫೆಷನಲ್ ಆಗಿ ತಗೊಳ್ಳೋಣ ಅಂತ ಮಾಡ್ಕೊಂಡು ಬಂದಿದ್ದೀವಿ ಸರ್. ನೀವು ಬರುವ ಮುನ್ನ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕೃಷಿಗೆ ಬರುವ ಮುನ್ನ ಏನೆಲ್ಲ ಕೃಷಿ ನಡೀತಾ ಇತ್ತು, ಹೇಗೆ ನಡೀತಾ ಇತ್ತು, ನೀವು ಬಂದ್ಮೇಲೆ ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ ಹಂತ ಹಂತವಾಗಿ, ಅದನ್ನ ವಿವರವಾಗಿ ಹೇಳಿ ಸರ್. ನಾನು ಬರೋದಕ್ಕೂ ಮುಂಚೆ ನೀರಾವರಿ ವ್ಯವಸ್ಥೆ ಇರಲಿಲ್ಲ. ಯಾವುದೇ ರೀತಿ ಕೆರೆ ಆಗಲಿ ಬೋರ್ವೆಲ್ಗಳಾಗಲಿ ನೀರಿನ ವ್ಯವಸ್ಥೆ ಇರಲಿಲ್ಲ. ನಾನು ಫಸ್ಟ್ ವ್ಯವಸಾಯಕ್ಕೆ ಬಂದ ತಕ್ಷಣ ಮಾಡಿದ್ದು ಬೋರ್ವೆಲ್ ತೆಗೆಸ್ಬೇಕು ಅಂತ. ಒಂದು ಬೋರ್ವೆಲ್ ತೆಗೆಸ್ತೆ, ಫೇಲ್ಯೂರ್ ಆಯಿತು. ಇನ್ನೊಂದು ತೆಗೆಸ್ತೆ, 100 ಫೀಟಿಗೆ ನೀರು ಬಂತು. ಒಂದು 3 ಇಯರ್ಸ್ ಕಂಟಿನ್ಯೂ ಆಗಿ ನೀರು ಬಂತು. ಆಮೇಲೆ ಒಂದು ವರ್ಷ ತುಂಬ ಡ್ರಾಟ್ ಬಂದಿದೆ, 23 inches ಆಯಿತು. ನಮಗೆ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲೆಲ್ಲ ಎವರೇಜ್ 60 inches ರೈನ್ಫಾಲ್ ಆಗುತ್ತೆ. ಒಂದು ವರ್ಷ 23 inch ಬಂದಾಗ 100 ಫೀಟ್ ಮಾತ್ರ ಇದ್ರಿಂದ ಬೋರ್ವೆಲ್ ಅದು ಕೈ ಕೊಡ್ತು. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಾವು ಏನು ಸೆಟಪ್ ಮಾಡ್ಕೊಂಡಿದ್ವಿ ಎಲ್ಲ ಒಂದು ವರ್ಷ ಹಿನ್ನಡೆ ಆಯ್ತು ನೀರಿನ ಅಭಾವ ಆದ್ರಿಂದ. ನಂತರ ನೆಕ್ಸ್ಟ್ ಇನ್ನೊಂದು ಬೋರ್ವೆಲ್ ತೆಗೆಸ್ಕೊಂಡು ತೋಟಗಳನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಬಂದೆ. ನಮ್ಮ ತಂದೆ ಇದ್ದ 3 ಎಕರೆ ಇದ್ದಿದ್ದು ಇವಾಗ 7 ಎಕರೆ ತೋಟ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ನಮ್ಮ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅವಾಗ ನನಗೆ ತೋಟ ಬಿಟ್ಕೊಡ್ಬೇಕಾರೆ, ಅದರಿಂದ ಎಲ್ಲ ಹೊರಗಡೆ ಬಂದಿದ್ದೀನಿ ಇವಾಗ. ಮತ್ತೆ ನಮಗೆ ತುಂಬ ಸಪೋರ್ಟ್ ಆಗಿದ್ದು 2019 ವೆಬ್ ಕ್ಲಾಸ್ ವೆಸ್ಟರ್ನ್ ಇಕೋ ಫ್ರೆಂಡ್ಲಿ ಬ್ಯಾಂಡ್ ಅಂತ ಧರ್ಮರಾಜ್ ಗೀತಾ ಎಸ್ಟೇಟ್ ಅವರು ನನ್ನನ್ನು ಕರೆದು ಗುರುತಿಸಿ ಕ್ಲಾಸಿಗೆ ಸೇರಿಸ್ಕೊಂಡ್ರು. ಅದು ಆಕ್ಚುಲಿ 300 something ಅಪ್ಲಿಕೇಶನ್ಸ್ ಬಂದ್ರು, ಅದರಲ್ಲಿ 100 ಜನದಲ್ಲಿ ನಾನೊಂದೊಬ್ಬನ್ನ ಗುರುತಿಸಿ ನನ್ನನ್ನ ತಗೊಂಡ್ರು. ಒಂದು ವರ್ಷ ಅದ್ರಲ್ಲಿ ಟ್ರೈನ್ ಅಪ್ ಆದೆ. ಅದರಲ್ಲಿ ವೇಣುಗೋಪಾಲ್ ಸರ್ ಸೈಂಟಿಸ್ಟ್ ಸಿಕ್ಕಿದ್ರು, ಅವರಿಂದ ತುಂಬಾ ಕಲಿಯಕ್ ಸಿಕ್ತು. ಮತ್ತೆ ತುಂಬಾ ಜನ ಫ್ರೆಂಡ್ಸ್ಗಳು ಆದ್ರು ಅದೇ ವೇದಿಕೆಯಲ್ಲಿ. ಅದ್ರ ಮುಖಾಂತರ ಈಗ ನಾವು ಸ್ಮಾರ್ಟ್ ಪ್ಲಾಂಟರ್ಸ್ ಅಂತ ಒಂದು 5 ಜನ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ. ಏನೇನು ಮೋರಲ್ ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟ್ಸು ಏನೇ ಬೇಕೋ ಒಬ್ರಿಗೊಬ್ರಿಗೆ ಡಿಸ್ಕಷನ್ ಮಾಡ್ಕೊಳ್ತೀವಿ. ಮಂತ್ಲಿ ಒಂದು 5 ಜನನೂ ಕೂತು ಏನಾದ್ರು ನಮ್ಮ ಪ್ರಾಬ್ಲಮ್ಸ್ಗಳಿದ್ರೆ ಇಲ್ಲ ಏನಾದ್ರು ಡಿಸ್ಕಷನ್ ಇದ್ರೆ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ತೀವಿ. ಆ ಥರ ಮಾಡ್ಕೊಂಡು ಬರ್ತಾ ಇದ್ವಿ. ಚಿಕ್ಕದ್ರಿಂದ ಗಿಡ ಬೆಳೆಯೋದು ನನಗೆ ತುಂಬ ಹಾಬಿ. ಹೂವಿನ ಗಿಡದಿಂದ ಸ್ಟಾರ್ಟ್ ಮಾಡಿದ್ದು ಜರ್ನಿ. ಆಮೇಲೆ ಮನೆಗೆ ಬೀನ್ಸ್ ಬೆಳ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾ ಇದ್ದೆ. ಅದೇ ಥರ ಬಂದು ನರ್ಸರಿ ಮಾಡೋದಕ್ಕೆ ಶುರು ಮಾಡಿದೆ. ಮೇ ಬಿ ಒಂದು 15 ಇಯರ್ಸ್ ಆಯಿತು ಸರ್ ಅದು. ಅದನ್ನು ಮಾಡ್ತಾ ಈಗ ಮತ್ತೆ ಈಗ ನಮ್ಮ ಫ್ರೆಂಡ್ ಹೇಮಂತ್ ಅಂತ ವೆಬ್ಬಲ್ಲಿ ಪರಿಚಯ ಆದರು. ಅವರು ನಾನು ಸೇರ್ಕೊಂಡು ಈಗ ಪ್ಲೆಡ್ಜ್ ಆಗಿ ಒಂದು 3 ಪಾಲಿಯೋಸ್ ಮಾಡ್ಕೊಂಡು ಒಂದು 16 ವೆರೈಟಿ ಪೆಪ್ಪರ್ ಮಾಡ್ತಾ ಇದ್ದೀನಿ. ಮತ್ತು ಕಾಫಿ ಗಿಡದಲ್ಲಿ ರೋಬಸ್ಟ ಸಿಂಟೋರ್ ಮಾಡ್ತಾ ಇದ್ದೀವಿ. ಡ್ವಾರ್ಫ್ ವೆರೈಟಿ ಮಾಡ್ತಾ ಇದ್ದೀವಿ. ಚಂದ್ರಗಿರಿ F1 ಇಷ್ಟ ಥರ ಗಿಡಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಕ್ಯಾಸ್ನೂರ್ ವೆರೈಟಿ ಮತ್ತು ಬುಕ್ಕಾಂಬುದಿ ವೆರೈಟಿ ಅಡಿಕೆನ ಮಾಡ್ತಾ ಇದ್ದೀವಿ. ಮತ್ತು ತೋಟದಿಂದ ಬಂದು ಸರ್ ನಮ್ದು ಈಗ ರೋಬಸ್ಟ ಮೇಜರ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅರೇಬಿಕಾ ನಮ್ಮಲ್ಲಿ ಟೆಂಪ್ರೇಚರ್ ತುಂಬ ವೇರಿಯೇಷನ್ ಆಗ್ತಾ ಇದೆ. ನಮ್ಮಲ್ಲಿ ಲಾಸ್ಟ್ ಇಯರ್ 36 ಟೆಂಪ್ರೇಚರ್ ಹೋಯಿತು. ಕಾಫಿ ಗಿಡಕ್ಕೆ ಆ್ಯಕ್ಚುಲಿ 25 ಮೇಲೆ ಬಂದರೆ ತುಂಬ ಬೋರರು ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಅರೇಬಿಕಾ ಉಳಿಸ್ಕೊಳ್ಳೋದಕ್ಕೆ ತುಂಬ ಚಾಲೆಂಜಿಂಗ್ ಇದೆ. ಅದನ್ನು ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ತುಂಬ ಕಷ್ಟ ಆಗುತ್ತೆ ಅನಿಸಿದೆ. ತುಂಬ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ನಮಗೆ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅರೇಬಿಕಾದ್ದು ನಮಗೆ ತುಂಬ ಹೋಪ್ ಅದ್ರ ಮೇಲೆ. ಅದನ್ನು ಬಿಡೋದಕ್ಕೆ ಮನಸ್ಸಿಲ್ಲ, ಬಟ್ ಬದಲಾದ ಜೀವನಕ್ಕೆ ಬದಲಾಗಲೇಬೇಕು. ಸೊ ರೋಬಸ್ಟಾಗೆ ಸ್ವಲ್ಪ ಬದಲಾಗೋಣ ಅಂತ ಮನ್ಸು ಮಾಡಿದ್ದೀವಿ ಸರ್. ಕಾಫಿಗೆ ಏನೇನು ಕೆಲಸ ಮಾಡ್ತೀರಿ, ಯಾವ್ಯಾವ ಸಂದರ್ಭದಲ್ಲಿ ಏನೇನನ್ನ ಮಾಡಬೇಕು, ನಮ್ಮ ಇಳುವರಿ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಕಾಫಿ ಬೆಳೆಗೆ ಎಷ್ಟರ ಮಟ್ಟಿಗೆ ಒತ್ತನ್ನ ನೀಡಬೇಕು? ಸರ್, ನಮ್ಮ ಜೀವನ ಶೈಲಿ ಬದಲಾಗಿದೆ ಅಂದರೆ ಕಾಫಿ, ಅಡಿಕೆ, ಏಲಕ್ಕಿ ಮತ್ತು ಕಾಳುಮೆಣಸು, ಕಾಫಿ ಅದರಲ್ಲಿ ಮೇಜರ್ ರೋಲ್ ನಮಗೆ. ಕಾಫಿ ಇದ್ರೂ ಮಾತ್ರ ಇವನ್ನೆಲ್ಲ ಸಪೋರ್ಟಿವ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಕಾಫಿಗೆ ನಾವು ಫಸ್ಟ್ ಮಾಡ್ತಿದ್ದು ವರ್ಷಕ್ಕೊಂದು 2 ಗೊಬ್ಬರ ಹಾಕ್ತಿದ್ವಿ, 2 ಸ್ಪ್ರೇ ಮಾಡ್ತಿದ್ವಿ. ಯಾವುದೇ ರೀತಿ ನಾಲೆಡ್ಜ್ ಇರಲಿಲ್ಲ, ತುಂಬ ಸಫರ್ ಆಗ್ತಾ ಇದ್ವಿ. ಏನು ಟ್ರೆಡಿಷನಲ್ ಆಗಿ ಬರ್ತಾ ಇತ್ತು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಾವು ವೆಸ್ಟರ್ನ್ ಇಕೋ ಫ್ರೆಂಡ್ಲಿ ಬ್ಯಾಂಡಿಗೆ ಸೇರ್ಕೊಂಡ ಮೇಲೆ ಅಲ್ಲಿ ಪ್ರತಿ ತಿಂಗಳು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೊಡ್ತಾರೆ ನಮಗೆ. ಈ ತಿಂಗಳು ಏನು ಕೆಲಸ ಆಗಬೇಕು ಎಲ್ಲನೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋಗ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಆಗಿ ನಾವು ವರ್ಷದ್ದು ಪ್ಯಾಕೇಜ್ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ತಿಂಗಳು ಯಾವ್ಯಾವ ಕೆಲಸ ಆಗಬೇಕು ಅಂತ ಆ ಪ್ರಾಕ್ಟೀಸಲ್ಲೇ ಬರೋದ್ರಿಂದ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ವರ್ಷಕ್ಕೆ ಈಗ 4-5 ರೌಂಡ್ ಗೊಬ್ಬರ ಹಾಕ್ತೀವಿ, 3 NPK ಆಗುತ್ತೆ, 2 ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಫಸ್ಟ್ ನಾವು ಬರೀ NPK ಮಾತ್ರ ಯೂಸ್ ಮಾಡ್ತಿದ್ವಿ, 19 ಅಂತೆ. ಆಮೇಲೆ ಯೂರಿಯಾ ಪೊಟಾಷ್ ರಾಕು, ಯೂರಿಯಾ ಮಣ್ಣಿಗೆ ಹಾಕೋದ್ರಿಂದ ಎರೆಹುಳು ಸಾಯುತ್ತೆ ಮತ್ತೆ ಫರ್ಟೈಲ್ ಹಾಳಾಗ್ತಾ ಇದೆ. ಅದನ್ನೆಲ್ಲ ಈಗ ಸ್ಟಾಪ್ ಮಾಡಿದ್ದೀವಿ. ಡೈರೆಕ್ಟ್ ನೈಟ್ರೋಜನ್ ಯೂರಿಯಾ ಮುಖಾಂತರ ಹಾಕೋದನ್ನೆಲ್ಲ ನಿಲ್ಲಿಸಿದ್ದೀವಿ. NPK ಮುಖಾಂತರ ಗೊಬ್ಬರಗಳನ್ನ ಹಾಕ್ತಾ ಇದ್ದೀವಿ. ಮತ್ತೆ DAP ಆಲ್ಮೋಸ್ಟ್ ಕಡಿಮೆ, MOP ಆಲ್ಮೋಸ್ಟ್ ಸ್ಟಾಪ್ ಮಾಡೋ ಅಂತ ಬಂದಿದ್ದೀವಿ. ಆ ಥರ ಮತ್ತೆ ಸೆಕೆಂಡ್ ನ್ಯೂಟ್ರಿಷನ್ಗೆ ತುಂಬ ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ. ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು, ಐರನ್ನು, ಅವೆಲ್ಲ ಡಿಫಿಷಿಯನ್ಸಿ ಈಗ ನಮಗೆ ಅದ್ರದ್ದು ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ. ಸೊ ಅದನ್ನು ಸೆಕೆಂಡ್ರಿ ನ್ಯೂಟ್ರಿಷನ್ಗೂ ಒತ್ತು ಕೊಟ್ಟು ಅದನ್ನ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕಾಫಿಯಲ್ಲಿ ಪ್ರೊಡಕ್ಷನ್ನು ಜಾಸ್ತಿ ಆಗಿದೆ. ಮತ್ತೆ ಮಣ್ಣಿನ ಗುಣಮಟ್ಟತೆ, PH ವ್ಯಾಲ್ಯೂ ಎಲ್ಲ ತುಂಬ ಇಂಪ್ರೂವ್ ಆಗಿದೆ ಸರ್. ಇವಾಗ ಈ ವೆಬ್ ಕ್ಲಾಸ್ ಸೇರ್ಕೊಂಡೆ 2019 ಅಂತ ಹೇಳಿದ್ರಲ್ಲ, ಆ ನಂತರ ಏನೇನು ಬದಲಾವಣೆಗಳನ್ನ ಮಾಡ್ಕೊಂಡ್ರಿ? ವೆಬ್ ಕ್ಲಾಸಿಗೆ ಸೇರ್ಕೊಂಡಾಗೆ ಜೀವನ ಶೈಲಿನೇ ಬದಲಾಗಿದೆ ಸರ್ ನಮ್ದು. ತುಂಬಾ ಎಲ್ಲಿ ಕೇಳಿದ್ರು ನಾನು ಇದನ್ನ ಒತ್ತಿ ಒತ್ತಿ ಹೇಳ್ತೀನಿ, ನಂದು ಇಡೀ ಎಂಟೈರ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಧರ್ಮಣ್ಣ, ವೇಣುಗೋಪಾಲ್ ಸರ್ ಅಂಡ್ ವೆಬ್. ಇವಾಗ 7B ಅಂತ ಟೀಮ್ ಮಾಡಿದ್ದಾರೆ, ಅದರಲ್ಲೂ ಇನ್ವಾಲ್ವ್ ಆಗ್ತಾ ಇರ್ತೀನಿ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ತುಂಬ ಕಲಿಸ್ಕೊಟ್ಟಿದೆ ಅದು. ನಾನು ಆ್ಯಕ್ಚುಲಿ 1 ಎಕರೆಗೆ 3-4 ಚೀಲ ಕಾಫಿ ಕುಯ್ತಾ ಇದ್ದೆ ಅರೇಬಿಕಾ ವೆಬ್ ಸೇರೋದಕ್ಕೂ ಮುಂಚೆ. ನಮ್ಮ ತಂದೆಯವರು ನನಗೆ ತೋಟ ಬಿಟ್ಕೊಟ್ಟಾಗ ನಾನು ಕಾಫಿ ತೋಟದಲ್ಲಿ ಕುಯ್ತಿದ್ದು 1 ಎಕರೆಗೆ 5 ಚೀಲ ಅರೇಬಿಕಾ ಪಾರ್ಶ್ಮೆಂಟ್. ಇವಾಗ ಏನಿಲ್ಲ ಅಂದರೂ ಅರೇಬಿಕಾ 1 ಎಕರೆಗೆ 25 ಬ್ಯಾಗ್ಸ್ ಕುಯ್ತಾ ಇದ್ದೀನಿ. ರೋಬಸ್ಟ ಎವರೇಜ್ ಇಯರ್ಲಿ ಒಂದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಒಂದು 30 ಬ್ಯಾಗ್ಸ್ ಅಂತೂ ಕುಯ್ತಾ ಇದ್ದೀನಿ. ಮೆಣಸಿನ ನನಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೀಳಿತ್ತು, ಒಂದು 50 KG 100 KG ಆಗ್ತಿತ್ತು, ಈಗ 500-600 KG ವರೆಗೂ ಕುಯ್ತಾ ಇದ್ದೀನಿ ಸರ್. ತುಂಬ ಬದಲಾವಣೆ ಆಗಿದೆ. ಫೈನಾನ್ಷಿಯಲ್ ಸ್ಟೇಬಲ್ ಆಗಿದ್ದೀನಿ, ಯಾವುದೇ ರೀತಿ ಸಾಲ ಸಣ್ಣ ಪುಟ್ಟದ್ದು ಏನಿತ್ತು ಎಲ್ಲರಿಂದ ಹೊರಗಡೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಲೈಫ್, ತುಂಬ ಚೆನ್ನಾಗಿ ಬದಲಾವಣೆ ಆಗಿದೆ ಸರ್. ಅಂಥದ್ದನ್ನ ಏನನ್ನ ಕಲ್ತಿದ್ರು ಮತ್ತೆ ವರ್ಷಪೂರ್ತಿ ಕಲಿಯುವಂಥದ್ದು ಏನಿರುತ್ತೆ ವೆಬ್ ಕ್ಲಾಸಲ್ಲಿ? ಅದೇ ನಾವು ಈ ತೋಟದಲ್ಲಿ ಏನೇನು ಕೆಲಸ ಮಾಡಬೇಕು, ನಾವು ವರ್ಷದ ಪೂರ್ತಿ ಕೆಲಸ ಇರುತ್ತೆ. ಕಾಫಿ ತೋಟ ಅಂದಮೇಲೆ ವಾರ್ಷಿಕ ಬೆಳೆ ಅದು. ವಾರ್ಷಿಕ ಬೆಳೆ ಅಂದಮೇಲೆ ವರ್ಷಂ ಪೂರ್ತಿ ನಾವು ಅದಕ್ಕೆ ಕೆಲಸ ಮಾಡಲೇಬೇಕಾಗುತ್ತೆ. ಈಗ ಜನವರಿಯಿಂದ ಹಿಡಿದು ಡಿಸೆಂಬರ್ ವರೆಗೆ, ಸ್ಟಾರ್ಟಿಂಗ್ ಬ್ಲಾಸಮ್ ಇಂದ ಹಿಡಿದು ಹಾರ್ವೆಸ್ಟಿಂಗ್ ಅವ್ರಿಗೆ ಏನೇನು ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾರೆ. ಫಸ್ಟ್ ರೌಂಡು ಇರಿಗೇಷನ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಮರಗಸಿ ಯಾವಾಗ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಇರಿಗೇಷನ್ ಆದ ತಕ್ಷಣ ಯಾವ ಗೊಬ್ಬರ ಹಾಕಬೇಕು, ಬ್ಲಾಸಮ್ ಆದ ತಕ್ಷಣ ಕೆಲವೊಂದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂದರೆ ಕ್ಯಾಲ್ಸಿಯಮ್ಸ್ ಆ ಥರ ಎಲ್ಲ ಕೊಡಬೇಕಾಗಿರುತ್ತೆ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಯಾವಾಗ ಯಾವಾಗೆಲ್ಲ ಕೊಡಬೇಕು, ಆಮೇಲೆ ಪೆಸ್ಟಿಸೈಡ್ಸ್ ಯಾವುದು ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿರೋಂಥದ್ದು ಅವರು ರೆಫರ್ ಮಾಡ್ತಾರೆ, ಯಾವ ಕಂಪ್ನಿಯಿಂದ ತಗೊಂಡ್ರೆ ಯಾವ ಕಂಪ್ನಿದ ಯೂಸ್ ಮಾಡಿದರೆ ರಿಸಲ್ಟ್ ಚೆನ್ನಾಗಿದೆ, ಆ ಥರದ್ದೆಲ್ಲ ಮಾಡೋದ್ರಿಂದ ತುಂಬ ಬದಲಾವಣೆ ತೋಟದಲ್ಲಾಗಿದೆ ಸರ್. ಕಾಫಿ ತೋಟದಲ್ಲಿ ಮತ್ತೆ ಏನೇನು ಕೆಲಸ ಇರುತ್ತೆ, ಯಾವ ಕೆಲಸಗಳನ್ನು ಸೂಕ್ತವಾದಂಥ ಸಮಯದಲ್ಲಿ ಮಾಡಬೇಕಾಗುತ್ತೆ? ಕಾಫಿದು ಸ್ಟೆಮ್ ಬೋರರ್ ಸಮಸ್ಯೆ ತುಂಬ ಇದೆ ಸರ್ ನಮ್ಮಲ್ಲಿ ಇಲ್ಲಿ, ಮತ್ತೆ ಲೀಫ್ ರಸ್ಟ್ ಇದೆರಡು ತುಂಬ ಸಮಸ್ಯೆ ನಮಗೆ. ಈ ಚಂದ್ರಗಿರಿ ಗಿಡ ಬಂದ್ಮೇಲೆ ಲೀಫ್ ರಸ್ಟ್ ಸ್ವಲ್ಪ ಒಂದು 10 ಇಯರ್ಸ್ ವರೆಗೆ ನಮಗೆ ಅಂತ ಸಮಸ್ಯೆ ಕೊಡಲ್ಲ, ಬಟ್ ಪ್ರಿಕಾಷನರಿ 0.5% ಬೋರ್ಡೋ ಮಾಡ್ಕೊಳ್ತೀವಿ. ಜೂನ್ 1st ವೀಕಲ್ಲಿ ಬೋರ್ಡೋ ಮಾಡ್ಕೊಳ್ತೀವಿ 0.5%. ಆಮೇಲೆ ನೆಕ್ಸ್ಟ್ ಹೆವಿ ರೈನ್ಫಾಲ್ ಆದ್ಮೇಲೆ ಆಗಸ್ಟ್ ಅಲ್ಲಿ ಇನ್ನೊಂದು ರೌಂಡ್ 0.5% ಬೋರ್ಡೋ ಮಾಡ್ಕೊಳ್ತೀವಿ. ಬೋರರ್ ಕಾಮನ್ ಆಗಿ ಇನ್ಸೆಕ್ಟಿಸೈಡ್ ಯಾವ್ದಾದ್ರು ಮಾಡ್ತೀವಿ, ಅದು ಮೇ ಎಂಡ್ ಒಳಗಡೆ ಮುಗಿಸ್ಕೊಂಡಿರ್ತೀವಿ. ಏಪ್ರಿಲ್ ಅಲ್ಲಿ ಮಾಡ್ಕೊಬೇಕು ಫಸ್ಟ್ ರೌಂಡು, ಅವಾಗ ಮೊಟ್ಟೆ ಇಡೋ ಸ್ಟೇಜ್ ಅಲ್ಲಿ ಇರುತ್ತೆ. ಅವಾಗ ಇನ್ಸೆಕ್ಟಿಸೈಡ್ ಒಂದು ಕೈಯಲ್ಲಿ ಉಜ್ಜೋದು ಇಲ್ಲ ಸ್ಪ್ರೇ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ ಒಂದು ರೌಂಡು ಬೋರರಿಗೆ ಲಿಂಡನ್ ಮಾಡ್ತೀವಿ ಸರ್. ಇದಿಷ್ಟು ಕ್ರಮವಾಗಿ ಮಾಡೋದನ್ನ ಕಲ್ತಿದ್ದು ನೀವು ವೆಬ್ ಕ್ಲಾಸ್ಗೆ ಹೋದ್ಮೇಲೆ ಅಲ್ವಾ? ಹೌದು ಸರ್, ವೆಬ್ಗೆ ಹೋದ್ಮೇಲೆ. ಆಮೇಲೆ ಪೆಪ್ಪರ್ದು ಕೆಲವೊಂದು ತುಂಬಾ ಸೆನ್ಸಿಟಿವ್ ಪ್ಲಾಂಟ್ ಆದ್ರಿಂದ ಅದಕ್ಕೆ ತುಂಬಾ ಕೆಲಸ ಮಾಡಬೇಕಾಗಿರುತ್ತೆ. ಈಗ ನಮಗೆ ಮಿಲಿ ಬಾಕ್ಸ್ ತುಂಬಾ ಸಮಸ್ಯೆ ಇದೆ ಇಲ್ಲಿ, ನಮ್ಮ ಏರಿಯಾಗಳಲ್ಲಿ ಮಿಲಿಬಾಕ್ಸ್ ತುಂಬಾ ಸಮಸ್ಯೆ. ಅದಕ್ಕೆ ತುಂಬಾ ಇನ್ಸೆಕ್ಟಿಸೈಡ್ಗಳನ್ನ ಯೂಸ್ ಮಾಡ್ತೀವಿ, ಅಂದ್ರೆ ಯಾವುದೇ ರೀತಿ ಪ್ರಕೃತಿಗೂ ಹಾನಿ ಆಗಬಾರ್ದು ಆ ತರ ಕೆಲವೊಂದು ಕೆಮಿಕಲ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ, ಅದನ್ನ ಯೂಸ್ ಮಾಡ್ತಾ ಇದೀವಿ. ಮಿಲಿಬಾಕ್ಸ್ 20 ಡೇಸ್ ಒನ್ಸ್ ರಿಪೀಟ್ ಮಾಡ್ಬೇಕಾಗತ್ತೆ, ಅದನ್ನು ಮಾಡ್ಕೊಳ್ತಾ ಇದೀವಿ ಸರ್. ಮತ್ತೆ ಫೈಟೋಪ್ತೆರಾ ಒಂದು ಪ್ರಾಬ್ಲಮ್ಮು, ಏರ್ ವಿಲ್ಟ್ ಅಂತ ಹೇಳ್ತೀವಿ ಅದನ್ನ, ಅದಕ್ಕೆ ಕಂಪ್ಲೀಟ್ ಆಗಿ 2 ರೌಂಡ್ 1% ಬೋರ್ಡೋ ಮಾಡ್ಕೊಳ್ತೀವಿ. June 1st ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಆಗಸ್ಟಲ್ಲಿ ಇನ್ನೊಂದು ರೌಂಡು 1% ಬೋರ್ಡೋ ಮಾಡ್ಕೊಳ್ತೀವಿ. ಮತ್ತೆ ಇನ್ನು ಏನಾದ್ರು ಫೈಟೋಪ್ತೆರಾ ಅದು ಇದು ಅನ್ಕೊಂಡ್ರೆ ರೆಡೋಮಿಲ್ ಗೋಲ್ಡ್ ಅಂತ ಒಂದು ಬರುತ್ತೆ, ಅದನ್ನ ಒಂದೊಂದ್ಸಲ ಸ್ಪ್ರೇ ಮಾಡ್ತೀವಿ ಸರ್. ಈಗ 3-4 ಬ್ಯಾಗ್ ಕಾಫಿ ಕುಯ್ತಾ ಇದ್ದೆ, ಅದು 25-30 ಬ್ಯಾಗಿಗೆ ಜಂಪ್ ಆಯ್ತು ಅಂತ ಹೇಳಿ ಹೇಳಿದ್ರಲ್ಲ, ಅದಕ್ಕೆ ಮುಖ್ಯವಾದಂತಹ ಕಾರಣಗಳೇನೇನು? ಪ್ರಾಕ್ಟೀಸ್ ಚೇಂಜ್ ಮಾಡ್ಕೊಂಡ್ವಿ ಸರ್. ಈಗ ಮರಗಸಿ 2 ವರ್ಷಕ್ಕೊಂದ್ಸಲಿ ಮಾಡ್ತಾ ಇದ್ವಿ, ಈಗ ಪ್ರತಿ ವರ್ಷ ಮರಗಸಿ ಮಾಡ್ತೀವಿ. ಅದಕ್ಕೆ ಗಾಳಿ ಬೆಳಕು ಸಫಿಶಿಯಂಟ್ ಆಗಿ ಸಿಗಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ನೀರಿನ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳಿದೆ ನಾನು, ಯಾವುದೇ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರಲಿಲ್ಲ. ಈಗ ಪ್ರತಿ 7 ಎಕರೆಗೂ ಸ್ಪಾಟ್ ಜೆಟ್ ಮಾಡ್ಕೊಂಡಿದ್ದೀನಿ. ಗೇಟ್ ವಾಲ್ ತಿರುಗಿಸಿದ್ರೆ ಮೋಟರ್ ಆನ್ ಮಾಡಿದ್ರೆ ನೀರು ಹೊಡೆಯುತ್ತೆ. ಮೊದಲು ಸ್ಟಾರ್ಟಿಂಗಲ್ಲಿ ಅದು ಇರಲಿಲ್ಲ, ಬೋರ್ವೆಲ್ ತೆಗೆಸಿದಾಗ ಪೈಪ್ ಜೋಡಿಸಿ ಹೊಡಿತಾ ಇದ್ವಿ. ಇವೆಲ್ಲ ಸ್ಪಾಟ್ ಜೆಟ್ಗಳು ಮಾಡ್ಕೊಂಡಿದ್ದೀವಿ. ವಿತಿನ್ 2 ಡೇಸಲ್ಲಿ ಇರಿಗೇಷನ್ ಮುಗಿದ್ಬಿಡುತ್ತೆ ನಂದು. 2-3 ಬೋರ್ವೆಲ್ ಇರೋದ್ರಿಂದ ಮತ್ತೆ ಒಂದು ಕೆರೆನೂ ಮಾಡ್ಕೊಂಡಿದ್ದೀನಿ, ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಅದರಿಂದನೂ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮೇಜರ್ ಆಗಿ ಸರ್ ಇವತ್ತು ನೀರಾವರಿ ವ್ಯವಸ್ಥೆ ತುಂಬ ಬೇಕೇ ಬೇಕು, ಪ್ರಕೃತಿ ನೆಚ್ಕೊಂಡು ವ್ಯವಸಾಯ ಮಾಡೋದಕ್ಕೆ ಆಗಲ್ಲ ಈ ಮಳೆ ನೆಚ್ಕೊಂಡು. ಸೊ ನೀರಾವರಿ ವ್ಯವಸ್ಥೆ ಮತ್ತೆ ಪ್ರಾಕ್ಟೀಸ್, ಗೊಬ್ಬರಗಳನ್ನು ಯಾವ್ಯಾವ ಹಾಕ್ಬೇಕು, ಮತ್ತೆ ಸೆಕೆಂಡರಿ ನ್ಯೂಟ್ರಿಷನ್ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿಲ್ಲ, ಅದೊಂದು ತಿಳ್ಕೊಳ್ಳಾಗಿ ಅದು ನಮಗೆ ತುಂಬ ಪ್ಲಸ್ ಆಗಿದೆ ಸರ್. ಸೆಕೆಂಡರಿ ನ್ಯೂಟ್ರಿಷನ್ಸ್ ಅಂತ ಅಂದ್ರೆ ಏನೇನು ಕೊಡ್ತೀರ ಮತ್ತೆ ಯಾವ ಸಂದರ್ಭದಲ್ಲಿ ಕೊಡ್ತೀರಾ ಅದು? ಸರ್, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಬಂದು ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಸಲ್ಫರ್, ಐರನ್, ಬೋರನ್, ಇದೆಲ್ಲ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಬರುತ್ತೆ. ಸೊ ಅದನ್ನ ನಮಗೆ ಈಗ ಕಾಫಿಗೆಲ್ಲ ನಾವು ಯಾವ್ದಾದ್ರು ಡಿಫಿಷಿಯನ್ಸಿ ಕಾಣಿಸಿದ್ರೆ ಅವಾಗ ಪೋಲಿಯರು, ಈಗ Bio20 ಅಂತ ಒಂದು ಇರೋದ್ರಿಂದ ಅದರಲ್ಲಿ ಮಾಡೋದ್ರಿಂದ ಟ್ರೇಸ್ ಎಲಿಮೆಂಟ್ಸ್ ಅದು ಸಿಗುತ್ತೆ ಅದರಲ್ಲಿ, ಅದನ್ನೊಂದು ಪೆಪ್ಪರಿಗೆ ಮತ್ತೆ ಕಾಫಿಗೆ ಮಾಡ್ತೀವಿ. ಅದ್ರಲ್ಲಿ ಸ್ವಲ್ಪ ನಮಗೆ ಸಾಲ್ವ್ ಆಗುತ್ತೆ, ಸೆಕೆಂಡ್ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಆಮೇಲೆ ಸಾಯಿಲ್ ಅಪ್ಲಿಕೇಶನ್ ಅಂತ ಕ್ಯಾಲ್ಶಿಯಂ ನೈಟ್ರೇಟ್ ಯೂಸ್ ಮಾಡ್ತೀವಿ, ಅದರಲ್ಲಿ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿರುತ್ತೆ, ಗಿಡ ಹಾರ್ಡ್ ಆಗುತ್ತೆ, ಮತ್ತೆ ಫ್ಲವರಿಂಗು ಮತ್ತೆ ಅದು ಸೆಟ್ಟಿಂಗು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಕ್ಯಾಲ್ಶಿಯಂ ಸಿಗೋದ್ರಿಂದ, ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇದರಿಂದ ಹೆಚ್ಚು ಅನುಕೂಲ ಆಗಿದೆ ತೋಟಕ್ಕೆ? ಹೌದು ಸರ್, ತುಂಬಾ ಅನುಕೂಲ ಆಗುತ್ತೆ. ಅಡಿಕೆ ಎಷ್ಟಿದೆ ಮತ್ತೆ ಅದಕ್ಕೆ ಏನೇನು ಬೇಸಾಯದ ಕ್ರಮಗಳನ್ನ ಮಾಡ್ತಾ ಇದೀರಾ ಹೇಳಿ. ಅಡಿಕೆ ಬಂದು ನಾನು 4 ಇಯರ್ಸ್ ಇಂದ ಪ್ಲಾಂಟ್ ಮಾಡ್ತಾ ಬರ್ತಾ ಇದೀನಿ, ಈ ವರ್ಷ ಫಸ್ಟ್ ಕ್ರಾಪ್ ಬಂದಿದೆ. ಅದಕ್ಕೆ ನಾವು ಮೇಜರ್ ಆಗಿ ಇರಿಗೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಎಲ್ಲದಕ್ಕೂ ಡ್ರಿಪ್ ಮಾಡ್ಕೊಂಡಿದೀವಿ. ಔಟ್ಲೈನ್ ಡ್ರಿಪ್ ಮಾಡ್ಕೊಂಡಿದ್ದೀವಿ. ಪರ್ ಅವರ್ 8 liters ಹೋಗೋ ಅಂತ ಡ್ರಿಪ್ಪರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಒಳ್ಳೆ ಕಂಪ್ನಿ ಇದು ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಇರಿಗೇಷನ್ ಒಂದು ಕಂಪ್ಲೀಟ್ ಆಗಿ ಮಾಡ್ತಾ ಇದೀವಿ. ಮತ್ತೆ ತೋಟಕ್ಕೆಲ್ಲ ಏನು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮತ್ತೆ ಎನ್ ಪಿ ಕೆ ಹಾಕ್ತೀವಿ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದೀವಿ. ಮತ್ತೆ 2 years ಒನ್ಸು ಕೌಡಂಗೆಲ್ಲ ಹಾಕ್ತೀವಿ ಕೊಟ್ಟಿಗೆ ಗೊಬ್ಬರನ. ನಂತರ ಅದಕ್ಕೆ ಯಾವ್ದಾದ್ರು ಎಲೆ ಚುಕ್ಕಿ ರೋಗ ಆ ತರದ್ದು ಏನು ಸಮಸ್ಯೆ ಇಲ್ಲ ನಮ್ಮಲ್ಲಿ. ಒಂದು ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಹೊಂಬಾಳೆ ಹೊರಡೋ ಟೈಮಲ್ಲಿ ಒಂದು ಸ್ಪ್ರೇ ಮಾಡ್ತೀವಿ ಸರ್. ಅದ್ ಬಿಟ್ರೆ ಇನ್ನ ಮಳೆಗಾಲದಲ್ಲಿ ಮೇ 1st week ಬೋರ್ಡ್ ಆಫ್ ಪರ್ಸೆಂಟ್ 1% ಬೋರ್ಡ್ ಮಾಡ್ಕೊಳ್ತೀವಿ. ಅಷ್ಟು ಕೆಲಸ ಮಾಡ್ತೀವಿ ಸರ್. ಬೇರೆ ಇನ್ನೇನು ಅಡಕೆಗೆ ಸ್ಪೆಷಲ್ ಯಾವುದು ಕೆಲಸ ಇಲ್ಲ ಸರ್. ಕಳೆದ ಸಾರಿ ಎಷ್ಟಾಯ್ತು ಅಡಿಕೆ? ಅಡಿಕೆ ಇದೇ 1st crop ಬರ್ತಾ ಇದೆ ಸರ್ ಈ ವರ್ಷ ಕ್ರಾಪ್. ಹೌದು, 4-5 ಹೊಂಬಾಳೆ ಬರ್ತಾ ಇದೆ ಒಂದ್ ಗಿಡದಲ್ಲಿ. ಕ್ಯಾಸನೂರ್ ವೆರೈಟಿ ಹಾಕೊಂಡಿದ್ದೀನಿ ಸರ್. ನಾನು ಭತ್ತ ಎಷ್ಟು ಎಕರೆನಲ್ಲಿ ಬೆಳಿತೀರಿ ಸರ್? 3 acres ಬೆಳಿತಾ ಇದೀವಿ ಭತ್ತನ. ರಾಜಮುಡಿ ಬೆಳಿತೀವಿ, ಮತ್ತೆ ರತ್ನಚುಡಿ ಅಂತ 1 year ಬೆಳೆದಿದ್ದೆ. ಅದು ಸೀಡ್ಸ್ ಎಲ್ಲೂ ಸಿಗ್ತಾಯಿಲ್ಲ, ಹಂಗಾಗಿ ಅದೊಂದು 1st ಮಾಡ್ತಿದ್ದೆ. ಆಮೇಲೆ ಚಿಪ್ಕಾ ಅಂತ ಕಮರ್ಷಿಯಲ್ ಆಗಿ ಪುರಿಗೆ ಹೋಗುತ್ತೆ, ಅದನ್ನ ಹೆಚ್ಚಿಂದಾಗಿ ಬೆಳಿತೀವಿ ಮನೆಗಾಗಷ್ಟು. ಮತ್ತೆ ನಮ್ಮ ಫ್ಯಾಮಿಲಿ ಪಕ್ಕ ಅಕ್ಕಪಕ್ಕ ಅವ್ರಿಗೆಲ್ಲ ಕೊಡೋಕೆ ರಾಜಮುಡಿ ಬೆಳ್ಕೊಳ್ತೀವಿ. ಅಷ್ಟು ಕೆಲಸ ಆಗುತ್ತೆ ಸರ್. ಭತ್ತ ಬೆಳೆಯೋದು ಇವತ್ತಿನ ಕಾಲದ ಸ್ವಲ್ಪ ಕಷ್ಟ ಅಂತ ಹೇಳಿ ಹೇಳ್ತಾರೆ, ಯಾಕೆಂದ್ರೆ ಹೆಚ್ಚು ಜನ ಬೇಕು, ಹೆಚ್ಚು ಕೂಲಿ ಕೊಡಬೇಕು ಅಂತ ಹೇಳಿ. ನೀವು ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಸರ್? ಈಗ ಭತ್ತದ ಕೆಲಸ ಕಷ್ಟನೇ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಸುಲಭದ ಕೆಲಸ ಭತ್ತದ್ದೇ. ಲೇಬರ್ ಪ್ರಾಬ್ಲಮ್ ಇದೆ, ಯಾರಿಗೂ ಇಲ್ಲ ಅಂತ ಅಲ್ಲ. ನಾವು ಈಗ ಲೋಕಲಲ್ಲಿ ಕೆಲವೊಬ್ರನ್ನ ಹೈಯರ್ ಮಾಡ್ಕೊಳ್ತೀವಿ, ಕೆಲವೊಂದ್ಸಲಿ ಜಾಸ್ತಿ ಕೊಡ್ಬೇಕಾಗುತ್ತೆ ಸಂಬಳನ. ಮತ್ತೆ ನಾನೀಗ 1 year ಇಂದ ಲೋಕಲ್ ಲೈನ್ ಅಲ್ಲಿ ಜನ ಇಟ್ಕೊಂಡಿದ್ದೀನಿ, ಹೊರಗಡೆಯಿಂದ ಕರ್ಕೊಂಡ್ಬಂದು ಡೈಲಿ ರೆಗ್ಯುಲರ್ 6 members. ನಂದು ನರ್ಸರಿನೂ ಇರೋದ್ರಿಂದ ತೋಟ ಗದ್ದೆ ಎಲ್ಲದಕ್ಕೂ 6 ರೆಗ್ಯುಲರ್ ಲೇಬರ್ ಇರೋದ್ರಿಂದ ನನಗೆ ಲೇಬರ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಡೈಲಿ ಕೆಲಸ ಏನು ಕೊಡೋದು ಅಂತದೇ ನನಗೆ ಚಾಲೆಂಜಿಂಗ್ ಆಗಿದೆ. ಈಗ 10 acres ಇರೋದಕ್ಕೆ 6 ಜಾಸ್ತಿನೇ ಆಗುತ್ತೆ. ಸೊ ಮಾಡ್ಕೊಂಡು ಹೋಗ್ತೇವೆ ಸರ್. ಚಾಲೆಂಜಿಂಗ್ ಏನಿಲ್ಲ, ಮಾಡ್ಬೋದು. ಮಾಡಬೇಕು ಅಂತ ಮನಸ್ಸಿದ್ರೆ ಯಾವ್ದು ಬೇಕಾದ್ರೂ ಮಾಡ್ಬೋದು ಸರ್. ಭತ್ತ ಸಾಮಾನ್ಯವಾಗಿ ಒಂದೇ ತಳಿ ಹಾಕ್ತಿರೋ ಅಥವಾ ಬೇರೆ ಬೇರೆ ತರಹದ ತಳಿಗಳನ್ನು ಬೆಳ್ಕೊಳ್ತಿರೋ ಹೇಗೆ ವರ್ಷದಲ್ಲಿ? ಪ್ರತಿ ವರ್ಷ ಒಂದೊಂದು ಮಾಡ್ತೀನಿ ಸರ್. ಈಗ 1 year ರಾಜಮುಡಿ ಬೆಳ್ಕೊಂಡ್ರೆ ಅದು 2 years ಆಗುತ್ತೆ ಸರ್ ನಮಗೆ. ಸ್ಟೋರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಯರ್ಗೆ ಚಿಪ್ಕ ಬೆಳ್ಕೊಳ್ತೀವಿ, ಅದು ಫುಲ್ ಕಮರ್ಷಿಯಲ್, ಅದು ಫುಲ್ ಸೇಲ್ ಮಾಡ್ತೀವಿ. 1 year ಚಿಪ್ಕ ಬೆಳೆದ್ರೆ 1 year ರಾಜಮುಡಿ ಬೆಳ್ಕೊಳ್ತೀವಿ, ಇಲ್ಲ ಹೈಬ್ರಿಡ್ ಯಾವ್ದಾದ್ರು ಸಿಕ್ಕಿದ್ರೆ ಅದನ್ನ ಸ್ವಲ್ಪ ಬೆಳ್ಕೊಳ್ತೀನಿ ಅಷ್ಟೇ. ಬೇರೆ ಇನ್ನೊಂದು ವೆರೈಟೀಸ್ ಏನು ಬರೆಯಕ್ ಹೋಗಲ್ಲ ಸರ್. ಇವಿಷ್ಟು ವೆರೈಟಿಗಳನ್ನ ನೀವು ಬೆಳ್ಕೊಳ್ತೀರಾ, ಸಾಮಾನ್ಯವಾಗಿ ಮನೆಗಾಗುವಷ್ಟು ಬೆಳ್ಕೊಳ್ತೀರಾ, ಮಾರಾಟ ಮಾಡ್ತೀರಾ? ಮಾರಾಟ ಏನ್ ಮಾಡಲ್ಲ ಸರ್. ನಮ್ಮ ಫ್ಯಾಮಿಲಿಗೆ, ನಮ್ಮ ಅಕ್ಕ ಅವ್ರ ಮನೆಗೆ ಅವ್ರಿಗೆ ಯಾರು ಕೊಡ್ತೀವಿ ಬಿಟ್ರೆ ಮತ್ತೆ ಮಾರಾಟ ಏನ್ ಮಾಡೋದಿಕ್ ಹೋಗಲ್ಲ. ಅದನ್ನ ಎಷ್ಟು ಆಗುತ್ತೆ ಭತ್ತ 1 year? 25 quintals ವರ್ಗೂ ಆಗುತ್ತೆ ಸರ್. ಅದೇ 2 years ಆಗುತ್ತೆ. ನನ್ನ ಮನೆಗೆ, ಅಕ್ಕನ ಮನೆಗೆ ಎಲ್ಲ ಕೊಡ್ತೀವಿ. ಇನ್ ಬಂದವ್ರಿಗೆಲ್ಲ ಸ್ವಲ್ಪ ರಾಜಮುಡಿ ಅನ್ನ ತುಂಬಾ ಇಷ್ಟ ಪಡ್ತಾರಲ್ಲ ಎಲ್ಲ, ಹುಳಿ ಸಾರಿಗೆ ರಾಜಪುಡಿ ಎಲ್ಲ. ಸೊ ಅವ್ರು ಏನಾರ ಬಂದವರಿಗೆ 5 kg 10 kg ಆತರ ಕೊಟ್ಟು ಕಳಿಸ್ತಿರ್ತೀವಿ ಸರ್. ಭತ್ತ ಈ ಇಳುವರಿ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ವೆಬ್ ಕ್ಲಾಸ್ ಸೇರಿದ ಮೇಲೆ ಏನಾದರೂ ಬದಲಾವಣೆ ಮಾಡ್ಕೊಂಡ್ರೆ ಭತ್ತದ ಬೇಸಾಯದಲ್ಲಿ? ಭತ್ತದ ಬೇಸಾಯದ ಬಗ್ಗೆ ವೆಬ್ ಅಲ್ಲಿ ಏನು ಇನ್ಫಾರ್ಮೇಶನ್ ಕೊಡ್ತಾ ಇರಲ್ಲ. ಅಲ್ಲಿ ಅಲ್ಲಿ ಅಡಿಕೆ, ಕಾಫಿ, ಕಾಳುಮೆಣಸು ಮತ್ತೆ ಕಾರ್ಡಮಮ್ ಬಗ್ಗೆ ಕೊಡ್ತಾರೆ. ಬಟ್ ಆದ್ರೂ ಕೆಲವೊಂದು ಮಣ್ಣಿಂದು pH ವ್ಯಾಲ್ಯೂ ಅದೆಲ್ಲ ಹೇಳ್ಕೊಡಾಗಿ ಗದ್ದೆದು pH ಚೆಕ್ ಮಾಡಿ, ಅದು ತುಂಬಾ ಅಸಿಡಿಕ್ ಆಗಿರುತ್ತೆ, ಹುಳಿ ಮಣ್ಣು ಜಾಸ್ತಿ ಗದ್ದೆ ನೀರ್ ನಿಲ್ಸಿ ಬೆಳೆಯೋದ್ರಿಂದ ತುಂಬಾ ವ್ಯತ್ಯಾಸ ಇತ್ತು. ಅದಕ್ಕೆಲ್ಲ ನಾವು ಸುಣ್ಣ ಹಾಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಅದ್ರಲ್ಲೂ ಇಳುವರಿ ಸ್ವಲ್ಪ ಜಾಸ್ತಿ ಬರಂಗ್ ಮಾಡ್ಕೊಂಡಿದೀವಿ ಸರ್. ಏನ್ ಮಳೆ ನೀರಿಗೆ ಬರುತ್ತಾ ಭತ್ತ ಅಥವಾ ಕೆರೆ ಆಶ್ರಯದಲ್ಲಿ ಇದೆಯಾ, ಹೇಗೆ? ಪೂರ್ತಿ ಮಳೆ ಆಶ್ರಯ ಆಯ್ತಾ, ಮಳೆಯಲ್ಲೇ ಬಂದ್ಬಿಡುತ್ತೆ. ಹಳಗದ್ದೆ ಅಂತ ಕರಿತೀವಿ ನಾವು, ಯಾವ್ದೇ ರೀತಿ ನೀರಿನ ಸಮಸ್ಯೆ ಏನಿರಲ್ಲ. 1 year ನಾಟಿ ಮಾಡಿ ಬಂದ್ರೆ ನಾವು ಇನ್ನೇನು ಕಟಾವ್ಗೆ ನೀರ್ ಓಪನ್ ಮಾಡಿ ಕಾಲುವೆ ಮಾಡಿ ಗದ್ದೆ ಕುಯ್ಬೇಕು. ಯಾವ್ದೇ ರೀತಿ ಟ್ರಾಕ್ಟರ್ ಆಗ್ಲಿ ಯಾವ್ದು ಹೋಗಲ್ಲ ಹಳಗದ್ದೆ, ತುಂಬಾ ಶೀತ, ನೀರಿನ್ಗೇನ್ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಪೂರ್ಣ ಪ್ರಮಾಣದ ಕೃಷಿಗೆ ಬಂದು 1 year ಆಯ್ತು, ಬಂದಾಗ ಏನ್ ಅನಿಸ್ತಾ ಇತ್ತು, ಇವಾಗ ಏನ್ ಅನ್ಸುತ್ತೆ? ಪೂರ್ಣ ಪ್ರಮಾಣದಲ್ಲಿ ಬಂದ್ರೆ ಏನು ಲಾಸ್ ಇಲ್ಲ. ವೈಜ್ಞಾನಿಕ ರೀತಿಯಲ್ಲಿ ನಾವು ಕೃಷಿ ಮಾಡ್ಕೊಂಡು ಹೋಗ್ಬೇಕು. ಹಳೆ ಕಾಲದಲ್ಲೇ ನಾನು 2 rounds ಗೊಬ್ಬರ ತೋಟಕ್ಕೆ ಹಾಕೊಳ್ತೀನಿ, 2 sprays ಮಾಡ್ತೀನಿ, ಇರೋ ಲೇಬರ್ ಅಲ್ಲೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಸ್ಕಿಲ್ಡ್ ಲೇಬರ್ಸ್ ಬೇಕು, ಮತ್ತೆ ಪ್ರತಿಯೊಂದ್ರ ಬಗ್ಗೆ ನಾಲೆಡ್ ತಿಳ್ಕೊಬೇಕು. ಈಗ ನಾವು ಯಾವ ಟೈಮಲ್ಲಿ ಯಾವ ಗೊಬ್ಬರ ಬೇಕು, ಕಾಫಿ ಗಿಡಕ್ಕೆ NPK ಯಾವಾಗ ಬೇಕು, ಕ್ಯಾಲ್ಸಿಯಂ ಯಾವಾಗ ಬೇಕು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಯಾವಾಗ ಬೇಕು, ಮತ್ತೆ ಯಾವ ರೋಗಕ್ಕೆ ಯಾವ ಸ್ಪ್ರೇ ಮಾಡಬೇಕು, ಈಗ ಇನ್ಸೆಕ್ಟಿಸೈಡ್ ಯಾವ್ದಕ್ ಮಾಡ್ಬೇಕು, ಫಂಗಿಸೈಡ್ ಯಾವ್ದಕ್ ಮಾಡ್ಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಮುಂದುವರಿಯಕ್ ಸಾಧ್ಯ. ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಲಾಭ ಇದೆ. ನಾವು ನಮ್ತನ ಉಳಿಸ್ಕೊಂಡು ನಾವು 4 ಜನಕ್ಕೆ ದೇಶಕ್ಕೆ ಅನ್ನ ಕೊಡೋ ಒಂದು ಹೆಮ್ಮೆ, ಅದೊಂದು ಖುಷಿ ಇದೆ ಸರ್. ಅದು ಇದೆಲ್ಲದರ ಜೊತೆಗೆ ನರ್ಸರಿಯನ್ನು ಕೂಡ ಮಾಡ್ತೀರಿ. ಎಷ್ಟು ವರ್ಷದಿಂದ ನರ್ಸರಿ ಮಾಡ್ತಿದ್ರಿ ಮತ್ತೆ ಏನೇನು ನರ್ಸರಿ ಮಾಡ್ತೀರಿ? ನರ್ಸರಿ ಬಂದು ಸರ್ ನಾನು 15 ಇಯರ್ಸ್ ಇಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ಮೊದಲೆಲ್ಲ ಕಾಫಿ ಮತ್ತೆ ಸಿಲ್ವರ್ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಮಾತ್ರ ನಾಲೆಡ್ಜ್ ಇತ್ತು, ಅದು ಸ್ವಲ್ಪ ಈಸಿ ಬೆಳೆ ಆದ್ರಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಮತ್ತೆ ಪೆಪ್ಪರ್ ಮಾಡ್ತಾ ಇದ್ದೆ, ತುಂಬಾ ಫೇಲ್ಯೂರ್ ಇತ್ತು, 50% ಬರ್ತಾ ಇರಲಿಲ್ಲ ಔಟ್ಪುಟ್. ಇವಾಗ ನಮಗೆ 80% ವರೆಗೆ ಔಟ್ಪುಟ್ ಬರ್ತಾ ಇದೆ. ಯಾಕೆಂದ್ರೆ ನರ್ಸರಿ ಪಾಲಿ ಹೌಸ್ ಮಾಡ್ಕೊಂಡಿದೀವಿ, ಒಂದು 30 ಕ್ವಿಂಟಲ್ ಪಾಲಿ ಹೌಸ್ ಇದೆ, ಒಂದು 16 ವೆರೈಟೀಸ್ ಮಾಡ್ಕೊಂಡಿದೀವಿ. ಐಎಸ್ ಆರ್ ಚಂದ್ರ ಇದೆ, ಕುಂಭಕಲ್ ಇದೆ, ಪಣ್ಣೂರ್ 1-10 ವರ್ಗಿದೆ, ಆಮೇಲೆ ತೇವಂ ಇದೆ. ಇಷ್ಟು ವೆರೈಟೀಸ್ ಗಳನ್ನೆಲ್ಲ ಮದರ್ ಬ್ಲಾಕ್ ಅಲ್ಲಿ ಡೆವಲಪ್ ಮಾಡಿ ಅಲ್ಲೇ ಕಟಿಂಗ್ಸ್ ತಗೊಂಡು 100% ವೈರಸ್ ನೆಮಟೋಡ್ ಮಿಲಿಬಾಕ್ಸ್ ಫ್ರೀ ಪ್ಲಾಂಟ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದೀವಿ ಸರ್. ನರ್ಸರಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಚಾಲೆಂಜಿಂಗ್ ಇದ್ದಿದ್ದೆ ಪ್ಲಾಂಟ್ಸ್ ಗಳದು. ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಮೊದಲು ಗಿಡ ಸೆಲೆಕ್ಷನ್ ಅಲ್ಲೇ ಫೇಲ್ಯೂರ್ ಆಗ್ತಿದ್ವಿ. ನಮಗೆ ಚಂದ್ರಗಿರಿ ಗಿಡ ಬೇಕು ಅಂದ್ರೆ ಅಲ್ಲಿ ಎಲ್ಲರೂ ಓದ್ ಕೇಳಿದ್ರೆ ಚಂದ್ರಗಿರಿ ಗಿಡ ಕೊಡ್ತಿರು, No. 6, 9 ರೋಬಸ್ಟ ಯಾವ್ದೋ ಒಂದ್ ಗಿಡ ಕೊಟ್ಟು ಕಳಿಸ್ತಿದ್ರು. ಈಗ ನಾವು ಫಸ್ಟ್ ಮೆಟೀರಿಯಲ್ಲೇ ತಪ್ಪಾಗಿ ಆಯ್ಕೆ ಮಾಡ್ಕೊಂಡ್ರೆ ನಾವು ಸಕ್ಸಸ್ ಎಲ್ಲ ಆಗಕ್ಕಾಗುತ್ತೆ. ಸೊ ಹಾಗಾಗಿ ನಾವು 1 ವರ್ಷ ನೋಡಿದೆ, 2 ವರ್ಷ ನೋಡಿದೆ, ತುಂಬಾ ಟ್ರಬಲ್ ಆಗ್ತಾ ಇತ್ತು. ನಾವು ಹೇಳಿದ ಗಿಡ ಕೇಳಿದ್ದೆ ಒಂದು, ಅವ್ರು ಕೊಡ್ತಿದ್ದೆ ಒಂದು. ಮತ್ತೆ ಒಂದು ಕಾಫಿ ಗಿಡ ಇವತ್ತು ಅವತ್ತಿನ ಕಾಲದಲ್ಲಿ ಹಿಂದೆ ಎಲ್ಲ ಇರಿಗೇಷನ್ ಇಲ್ದಿದ್ದ 4 ವರ್ಷ ಬೇಕಾಗುತ್ತೆ ಒಂದು ತೋಟ ನಮಗೆ ಈಲ್ಡಿಂಗ್ ಸ್ಟಾರ್ಟ್ ಆಗೋದಕ್ಕೆ. 4 ವರ್ಷ ವೆಯ್ಟ್ ಮಾಡಿದ್ಮೇಲೆ ಅದು ಯಾವ ಗಿಡ ಅಂತ ಗೊತ್ತಾಗ್ತಿತ್ತು. ಐಡೆಂಟಿಫಿಕೇಶನ್ ಅಷ್ಟು ಗೊತ್ತಿರಲಿಲ್ಲ ನಮಗಾಗ. ಇವಾಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಗಿಡ ಇದು ಯಾವುದು ಅಂತ. ಗೊತ್ತಾಗೋದ್ರಿಂದ ನಾವು ಅದನ್ನ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಬಂದಿದ್ದೀನಿ, ನನಗೆ ಬಂದಿದೆ, ಬಟ್ ಎಲ್ಲರಿಗೂ ಬಂದಿರಲ್ವಲ್ಲ. ಸೊ ಹಂಗಾಗಿ ಫಸ್ಟ್ ನಾನು ಮಾಡ್ಕೊಳಕ್ ಶುರು ಮಾಡಿದೆ. ಆಮೇಲೆ ಕೆಲವರು ಡಿಮ್ಯಾಂಡ್ ಬಂತು, ನನಗೆ ಸ್ವಲ್ಪ ಗಿಡ ಮಾಡ್ಕೊಡು, ಚೆನ್ನಾಗಿ ಬರುತ್ತೆ ನಿನ್ ಗಿಡ ಕೊಟ್ಟಿದ್ದು ಅಂತ. ಸೊ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಈಗ ನಾನು ಮತ್ತೆ ಹೇಮಂತ್ ಅಂತ ಇಬ್ರು ಸೇರ್ಕೊಂಡು ಕಮರ್ಷಿಯಲ್ ಆಗಿ ದೊಡ್ಡದಾಗಿ ಪಾಲಿ ಹೌಸ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಮತ್ತೆ ಜನಗಳಿಗೆ ಒಳ್ಳೆ ಮೆಟೀರಿಯಲ್ ಕೊಡ್ಬೇಕು ಅನ್ನೋದು ನಮಗೆ ತುಂಬಾ ಆಸೆ ಇದೆ. ಯಾಕೆಂದ್ರೆ ನಾವು ಸಫರ್ ಆಗಿದ್ದೀವಿ, ತುಂಬಾ ಸಫರ್ ಆಗಿದ್ದೀವಿ ಒಳ್ಳೆ ಮೆಟೀರಿಯಲ್ ಸಿಗದೆ. ಸೊ ಇನ್ ಮುಂದೆ ಮಾಡೋ ಅಂತವ್ರಿಗೆ ಒಳ್ಳೆ ಮೆಟೀರಿಯಲ್ ಸಿಗ್ಬೇಕು, ಅವರು ಅನ್ಕೊಂಡಷ್ಟು ಈಲ್ಡಿಂಗ್ ಅವರು ತೆಗಿಯೋ ಒಂದು ವ್ಯವಸ್ಥೆಗೆ ಅವರು ಬರಲಿ ಅನ್ನೋ ವ್ಯವಸ್ಥೆ ನಾವು ಕಾನ್ಸೆಪ್ಟ್ ಇದೆ ಸರ್. ರೋಗರಹಿತವಾದಂತಹ ಗಿಡವನ್ನ ಕೊಡುವಂತದ್ದು ನಮ್ಮ ಉದ್ದೇಶ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಅನೇಕ ತಂತ್ರಜ್ಞಾನಗಳನ್ನ ಅಳವಡಿಕೆ ಮಾಡ್ಕೊಂಡಿದ್ದೀರಾ. ರೋಗರಹಿತವಾದಂತಹ ಗಿಡಗಳನ್ನೇ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ? ನಾವು ಡೈಲಿ ಮಾನಿಟರಿಂಗ್ ಮಾಡೋದ್ರಿಂದ, ಜೊತೆಗೆ ನಮಗೆ ವೇಣುಗೋಪಾಲ್ ಸೈಂಟಿಸ್ಟ್ ಪ್ರತಿ ತಿಂಗಳಾಗ್ಲಿ ಇಲ್ಲ 2 ತಿಂಗಳಿಗೆ ಒಂದ್ಸಲಿ ಬಂದು ವಿಸಿಟ್ ಮಾಡ್ತಿರ್ತಾರೆ. ಯಾವುದೇ ರೀತಿ ರೋಗ ರುಜಿನಗಳು ಬಂದ್ರೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಮತ್ತೆ ಅವ್ರು ಸಿಗದೆ ಇದ್ದಾಗ ವಾಟ್ಸಪ್ ಮುಖಾಂತರ ಇವತ್ತು ಫೋಟೋಸ್ ಕಳಿಸಿ ಅಲ್ಲಿಂದ ಏನಾದ್ರು ಸಮಸ್ಯೆ ಇದ್ರೆ ಅವರೇ ರಿಪ್ಲೈ ಮಾಡ್ತಾರೆ, ಏನ್ ಮೆಡಿಸಿನ್ಸ್ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ನಾವು ಮೆಟೀರಿಯಲ್ಗಳನ್ನ ಇನ್ಸ್ಟಿಟ್ಯೂಟ್ಗಳಿಂದಾನೇ ತಗೊಂಡ್ ಬಂದಿರೋದು. ಈಗ ಪಣ್ಣೂರ್ 1 ಅಂದ್ರೆ ಪಣ್ಣೂರ್ 1 ಗಿಡನೇ ಕೊಡ್ತಾ ಇದೀವಿ, ಪಣ್ಣೂರ್ 2 ಅಂದ್ರೆ ಕೇರಳ ಪಣ್ಣೂರ್ ರಿಸರ್ಚ್ ಸ್ಟೇಷನ್ಗೆ ಹೋಗಿ ಗಿಡಗಳನ್ನು ತಂದಿದೀವಿ, ಮತ್ತೆ ISR ಕೊಯ್ಕೋಡು ಅಲ್ಲಿಗೆ ಹೋಗಿ ಚಂದ್ರ ಲೈಸೆನ್ಸ್ ತಗೊಂಡು ಮಾಡ್ತಾ ಇದೀವಿ. ಆ ತರ ಮಾಡೋದ್ರಿಂದ 100% ಜಿನಿಯನ್ ಮೆಟೀರಿಯಲ್ ತಗೊಂಡು ಬಂದು ಯಾವುದೇ ರೀತಿ ರೈತರಿಗೆ ಮೋಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ಯಾವುದೇ ರೀತಿ ಲೋಕಲ್ ಸೋರ್ಸ್ ಮಾಡ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗಳಿಂದಾನೇ ತಂದು ಗಿಡಗಳನ್ನ ಡೆವಲಪ್ ಮಾಡ್ತಾ ಇದೀವಿ ಸರ್. ಯಾವ್ಯಾವ ತರಹದ ಗಿಡಗಳನ್ನ ತಮ್ಮ ನರ್ಸರಿಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ರಿ? ಅದೇ ಇವಾಗ ಹೇಳ್ದಂಗೆ ಪಣ್ಣೂರ್ 1, 2, ಪಣ್ಣೂರ್ 3 ಇದೆ, ಪಣ್ಣೂರ್ 8, ಪಣ್ಣೂರ್ 9, ಪಣ್ಣೂರ್ 10 ಇದೆ. ಆಮೇಲೆ ISR ಚಂದ್ರ ಇದೆ, ಈಗ 9 ಮಂತ್ಸ್ ಆಯ್ತು ರಿಲೀಸ್ ಆಗಿ, 9 or 10 ಮಂತ್ಸ್ ಆಗಿದೆ, ಅದೊಂದಿದೆ. ಆಮೇಲೆ ಲೋಕಲ್ ಕಲ್ಟಿವರ್ ಕುಂಭಕಲ್ ಇದೆ, ಚೋಳಮುಂಡಿ ಇದೆ, ಶಾಂಭವಿ ಇದೆ, ಸಿಗಂಧಿನಿ ಇದೆ, ಅಷ್ಟು ವೆರೈಟೀಸ್ ಇದೆ ಸರ್. ಬೇರೆ ಗಿಡಗಳು ಅಂದ್ರೆ ಮೆಣಸನ್ನ ಬಿಟ್ಟು? ಮೆಣಸು ಬಿಟ್ಟು ಕಾಫಿ ಮಾಡ್ತೀವಿ, ಕಾಫಿಲಿ ರೋಬಸ್ಟಾ, ಡ್ವಾರ್ಫು, C6R ಮತ್ತೆ ಚಂದ್ರಗಿರಿ F1 ಗಿಡಗಳನ್ನ ಮಾಡ್ತೀವಿ. ಮತ್ತೆ ಅಡಿಕೆ ಕ್ಯಾಸನೂರ್ ಅಂತ ಒಂದು ತಳಿ ಇದೆ, ಬುಕ್ಕಾಂಬುದಿ ಅನ್ನೋ ಒಂದು ತಳಿ ಇದೆ, ಅದೆರಡು ವೆರೈಟೀಸ್ ಅಡಿಕೆ ಮಾಡ್ತಾ ಇದೀವಿ ಸರ್. ಎಲ್ಲೆಲ್ಲಿಂದ ಬರ್ತಾರೆ ಗಿಡಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ? ಸರ್, ನಮಗೆ ಆಲ್ಮೋಸ್ಟ್ 3 ಡಿಸ್ಟಿಕ್ ಇಂದ ಬರ್ತಾರೆ, ಹಾಸನ್ನು, ಕೊಡಗು, ಚಿಕ್ಕಮಂಗ್ಳೂರು, ಮತ್ತೆ ಕೇರಳದಿಂದ ಬರ್ತಾರೆ. ಆಮೇಲೆ ಶಿರ್ಸಿ, ಸಾಗರ, ಅಲ್ಲಿಗೂ ಸಮೇತ ಗಿಡಗಳನ್ನ ಸಪ್ಲೈ ಮಾಡ್ತಾ ಇದೀವಿ. ಮತ್ತೆ ತಿಪ್ಟೂರು, ತುಮಕೂರು, ಅಲ್ಲಿಂದ ಪೆಪ್ಪರ್ದು ತುಂಬಾ ಡಿಮ್ಯಾಂಡ್ ಕಾಲ್ ಬರ್ತಾ ಇರುತ್ತೆ ಸರ್. ನಮಗೆ ತಿಪ್ಟೂರ್ ಅಂತ ತುಂಬಾ ಎನ್ಕ್ವೈರೀಸ್ ಬರ್ತಾ ಇದೆ ಪೆಪ್ಪರ್ಗೆ, ಅಲ್ಲಿಂದ ಎಲ್ಲ ಎನ್ಕ್ವೈರೀಸ್ ಬರ್ತಾ ಇದೆ ಸರ್. ಕೃಷಿಯ ಜೊತೆಗೆ ಈಗ ಉಪ ಕಸಬಾಗಿ ನರ್ಸರಿಯನ್ನ ಮಾಡ್ಕೊಳ್ಳೋ ಅಂತದ್ದು ಎಷ್ಟು ಅನುಕೂಲ ಅಂತೀರ ಸರ್? ಇವತ್ತಿನ ಲೈಫ್ ಸ್ಟೈಲಿಗೆ ಒಂದು ಇನ್ಕಮ್ ಜನರೇಟ್ ಆದ್ರೆ ಸಾಕಾಗಲ್ಲ ಸರ್. ಫ್ಯಾಮಿಲಿ ಎಜುಕೇಷನ್ಸ್ ಎಲ್ಲ ತುಂಬಾ ಇರೋದ್ರಿಂದ ಸೆಕೆಂಡ್ರಿ ಇನ್ಕಮ್ ಬೇಕೇ ಬೇಕಾಗುತ್ತೆ. ಸೊ ತೋಟದ ಜೊತೆಗೆ ನರ್ಸರಿ ಮಾಡೋದ್ರಿಂದ ನಮ್ಮ ಆರ್ಥಿಕ ಸದೃಢತೆನೂ